ಯಾವುದೇ ಇಮೇಲ್ ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಶಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿವಿಧ ಬೆಳೆಗಳ ಕೃಷಿ ಅನುಭವ, ಈ ಕುರಿತು ತರೀಕೆರೆ ತಾಲೂಕು ಕರಕುಚ್ಚಿ ಗ್ರಾಮದ ಆರ್ ಕನಕರಾಜು ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ತರೀಕೆರೆ ತಾಲೂಕಿನ ಕರಕುಚ್ಚಿ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ರೈತರಾದಂತಹ ಕನಕರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮಲ್ಲಿರ್ತಕ್ಕಂತಹ 2 ಎಕರೆ ಜಮೀನಿನಲ್ಲಿ ಅಡಿಕೆ, ಬಾಳೆ ಹಾಗೂ ಮೆಣಸು, ಕಾಫಿ ಇಷ್ಟನ್ನ ಬೆಳ್ಕೊಂಡಿದ್ದಾರೆ. ಅವರ ಒಂದು ಕೃಷಿ ಅನುಭವ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಅವರಿಂದ ಕೇಳ್ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಕನಕರಾಜ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಕನಕರಾಜ್ ಅವರೇ, ತಾವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು 30 ವರ್ಷದಿಂದ ಮೇಲೆ ನಾವು ಮಾಡ್ತೀನಿ. ಕಾಲೇಜ್ ಸ್ಕೂಲ್ ಬಿಟ್ಟಿನಿಂದ ವ್ಯವಸಾಯ ಇದ್ರೆ ನಾನು ಮುಂದಷ್ಟು. ಏನಕ್ಕೋಸ್ಕರ ಸ್ಕೂಲ್ ಬಿಟ್ಮೇಲೆ 30 ವರ್ಷದಿಂದ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನಕ್ಕೋಸ್ಕರ ಆಸಕ್ತಿ ಬಂತು? ದುಡಿಮೆ ಮಾಡ್ಕೊಂಡು ಒಂದು ಜೀವನ ಮಾಡಬೇಕೋಸ್ಕರವಾಗಿ ನಾವು ಆ ಜಮೀನ ಮೇಲೆ ಇದು ಮಾಡೋ ಆಸಕ್ತಿ ಬಂದ. ಎಲ್ಲಿ ತನಕ ಓದಿದ್ರು? ನಾವು ಹೈಸ್ಕೂಲ್ ಸೆಕೆಂಡ್ ಇಯರ್ ಸರ್. ಅಂದ್ರೆ 30 ವರ್ಷದಿಂದ ನಿಮ್ಗೆ ಈ ಕೃಷಿ ಅನುಭವ ಇದೆ? ಹೌದು ಸರ್, ಕೃಷಿ ಅನುಭವ ಇದೆ. ಪ್ರಾರಂಭದ ದಿನಗಳಲ್ಲಿ ತಾವು ಕೃಷಿಗೆ ಬಂದಾಗ ಏನು ಬೆಳೆಗಳನ್ನ ಬೆಳೀತಾ ಇದ್ರಿ? ಫಸ್ಟ್ ಪಟ್ಟಿ ಭತ್ತ ಕಬ್ಬು ಬೆಳೀತಾ ಇದ್ವಿ. ಆಮೇಲೆ ಅಡಿಕೆಗೆ ನಾವು ಮರ್ಜಾದ್ವಿ. ಅಡಿಕೆ ಬೆಳ್ಕೊಂಡು ಬಂದ್ಮೇಲೆ ಅದು ನಮ್ದು ತಗ್ಗಿನ ಪ್ರದೇಶ ಆಗಿರೋದ್ರಿಂದ ಕಪ್ಪು ಕಲಗಳಲ್ಲಿ ಸ್ವಲ್ಪ ಬಹಳ ವೀಕ್ ಆಗಿದ್ವು. ಆಮೇಲೆ ಕಪ್ಪು ತಗ್ಸಿದ್ಮೇಲೆ ತೋಟ ಇಂಪ್ರೂವ್ ಬಂತು. ಅದ್ರ ಮೇಲೆ ಕೆಂಜಿ ಕೇಶವ್ ಅಂತೇಳಿ ರಂಗಿನಡಿಯಲ್ಲಿ ಒಂದು ಮೆಣಸಿನ ಬಗ್ಗೆ ಒಂದು ಮಾಹಿತಿ ಬಂದಿದ್ರು. ಅವಾಗ ಅವ್ರ ಹತ್ರ ಮಾಡಿ ಒಂದು 60 ಗಿಡ ಹಾಕ್ತೆ. ಅಲ್ಲಿ ಸ್ವಲ್ಪ ಶೀತಕ್ಕೆ ಹೋಗ್ಬಿಟ್ಟು ಅವಾಗ ಡ್ರೈನೇಜ್ ವ್ಯವಸ್ಥೆ ಚೆನ್ನಾಗಾಯ್ತು. ಒಂದು ಗಿಡದಲ್ಲಿ ನನಗೆ 16 ಕೆಜಿ ಹಸಿ ಇದು ಬಂತು. ಯಾವುದು ಕಾಯಿ ಒಣಸಿ ಡ್ರೈ ಮಾಡಿದಾಗ 4 ಚಿಲ್ಲರೆ ಕಾಯಿ ಬಂತು. ಅವಾಗ ಅದನ್ನು ಇಂಪ್ರೂವ್ ಮಾಡ್ಕೊಂಡು ತರೀಕೆರೆ ಕೃಷಿ ಇಲಾಖೆಯ ಸುರೇಶ್ ಬಾಬು ಅನ್ನೋರು ನಮಗೊಂದು ಇದು ಕೊಟ್ಟರು. ತಗೊಂಬಂದು ಹಾಕಿ ಫೋರ್ ಇನ್ ಪೌಡರ್ಗೆ ತಗ್ಗು ಚೆನ್ನಾಗಿ ಬರುತ್ತೆ ಅಂತೇಳಿ. ಅವಾಗ ಹಾಕಿದ್ಮೇಲೆ ಮಳೆಗೆ ಸ್ವಲ್ಪ ಹೋದು. ಈಗ ಅಲ್ಲಿ ಇಲ್ಲಿ ಕಾಯಿ ಬಿಡ್ತಾನಿದ್ದಾವೆ. ಆಮೇಲೆ ಏಲಕ್ಕಿನ ನಮ್ಮ ಬಾವಿಕೆರೆ ಕೃಷಿ ಸಂಶೋಧನಾ ಕೇಂದ್ರದಿಂದ ತಂದು ಹಾಕಿದ್ವಿ. ಅಂದ್ರೆ ಈ ಅಡಿಕೆ ಜೊತೆಗೆ ಬಾಳೆ, ಮೆಣಸು, ಕಾಫಿ ಅಂತ ಹೇಳಿದ್ರಲ್ಲ, ಇವೆಲ್ಲ ಯಾಕೆ ಬೆಳಿಬೇಕು ಅನ್ನೋದು ಹೆಂಗ ಬಂತು ತಮ್ಗೆ ಆಸಕ್ತಿ ಬಂದಿದ್ದು? ಹೇಗೆ ಕೇವಲ ಕೆಲವರು ಏನ್ ಮಾಡ್ತಾರೆ, ಅಡಿಕೆಯಿಂದಾನೆ ಸಾಕು ಕೃಷಿ ಅದರಲ್ಲೇ ಸಾಕು ಅಂತಾರೆ. ತಮ್ಮಲ್ಲಿರ್ತಕ್ಕಂಥ 2 ಎಕರೆ ಜಮೀನಲ್ಲಿ ಇಷ್ಟು ಬೆಳೆದಿದ್ದೀರಾ, ಯಾವ ರೀತಿ ಆಯ್ತು, ನಿಮ್ ಮನ್ಸಿಗೆ ಹೇಗ್ ಬಂತು? ಮನ್ಸಿಗೆ ಖುಷಿ ಬಂತು ಸರ್. ಆ ಬೆಳೆ ನೋಡಿ, ಆ ಬೆಳೆ ಬಂದಿದ್ದು ಹೋಗಿದ್ದು ಏನ್ ಮಾಡಕ್ ಸೀತಕ್ಕೆ ಹಂಗ ಆಯ್ತು. ಆಮೇಲೆ ಟ್ರಿಂಚ್ ಒಳಗೆ ಚೆನ್ನಾಗಾಯ್ತಲ್ಲ, ಅದೊಂದು ಗಿಡದಲ್ಲಿ ಇಷ್ಟು ಬಂತಲ್ಲ, ನನಗೆ ಅಡಿಕೆಕ್ಕಿಂತ ಇದನ್ನೇ ಉತ್ತಮ ಮಾಡ್ಬೋದಲ್ಲ ಅನ್ಕೊಂಡು ಈಗ ಮತ್ತೆ ಹಾಕಿದೀನಿ ಸರ್. ಈಗ ಅಂದ್ರೆ ಬಿಡ್ತಾನೆ ಇದಾವೆ. ಅದಕ್ಕಿಂತ ತಾವು ಮುಂಚಿತವಾಗಿ ಕಬ್ಬು ಮತ್ತೆ ಭತ್ತ ಅಂತ ಹೇಳಿದ್ರೆ ಎಷ್ಟು ವರ್ಷ ಮಾಡಿದ್ರಿ ಅದನ್ನು? ಸರ್, ಅದು ನಮ್ಮ ಅಪ್ಪನ ಕಾಲದಿಂದ ಮಾಡ್ತಿದ್ವಿ, ಈಗ ಇಲ್ಲ. ಏನಕ್ಕೋಸ್ಕರ ಸರ್? ಅದರಲ್ಲಿ ಏನೋ ಲಾಭ ಇರಲಿಲ್ಲ ನಮ್ಮ ಭತ್ತದಲ್ಲಿ. ಅವಾಗ 100 ರೂಪಾಯಿ ಕ್ವಿಂಟಲ್ ನಂಗೆ ನಮ್ಮ ಅಪ್ಪನ ಮಾಡ್ತಿದ್ರು, ಅದರಲ್ಲಿ ಏನು ಲಾಭ ಬರಲಿಲ್ಲ. ಮತ್ತೆ ಒಂದು ಜೋಗ ಪ್ರದೇಶ ಅಂತೇಳಿ ನಾವೇ ಮಾಡಿದ್ವಿ. ಟ್ರೆಂಚ್ ಹೊಡೆಸಿ ಕಾಲೇ ಮಾಡ್ಸೋಣ, ತೋಟ ಮಾಡೋಣ ಅಂತ ಹೋದ್ವಿ. ಟ್ರೆಂಚ್ ಮಾಡಿದ್ರೆ ಬರಲಿಲ್ಲ. ಫಸ್ಟ್ ಬಂದಿರಲ್ಲ, ಹೋಗೋಕ್ಕೋಸ್ಕರ ಬಿಟ್ಟಿದ್ವಿ. ಆಮೇಲೆ ಇನ್ನೊಬ್ರು ಕೃಷಿ ಇಲಾಖೆ ಬಂದು ಟ್ರೆಂಚ್ ಹೊಡೆಯಪ್ಪ ಇವಕ್ಕೆ ಅಂದ್ರು. ನಾನು ಕಾಕಿದ್ರೆ ಟ್ರೆಂಚ್ ಹೊಡೆಸಿದ್ವಿ. ಈಗ ಚೆನ್ನಾಗಿದೆ ಗಿಡ, ತೋಟನೂ ಚೆನ್ನಾಗಿದೆ. ಕೃಷಿ ಬಗ್ಗೆ ನಮಗೆ ಒಲವಿದೆ. ಕಬ್ಬು ಹಾಕಿದೀನಿ ಅಂತಂದ್ರೆ ಎಷ್ಟು ವರ್ಷ ಕಬ್ಬು ಮಾಡಿದ್ರಿ? ಕಬ್ಬು ಹಿಂಗೆ ಇಲ್ಲಿ ಬೆಳೆದಾರಿ ಕೊಡ್ತಿದ್ವಿ ಸರ್. 2 ಎಕರೆ ಒಳಗೆ ಒಂದು 1/2 ಎಕರೆ 3 ಎಕರೆ ಕಬ್ಬು ದಿಬ್ಬಕ್ಕೆ ಹಾಕಿಕೊಂಡಿದ್ವಿ. ತಗ್ಗಲ್ಲಿ ಇದು ಮಾಡ್ಕೊಂಡಿದ್ವಿ. ಅದನ್ನ ಇಲ್ಲೇ ಬೆಳೆದಾರಿ ಕೊಡ್ತಿದ್ವಿ, ಬೆಲ್ಲ ಮಾಡೋಕೆ ಇಲ್ಲೇ ಕೊಡ್ತಿದ್ವಿ. ಕೇವಲ 1/2 ಎಕರೆ ಹಾಕಿದ್ರಿ? ಯಾವ ಕಬ್ಬು ಹಾಕಿದ್ರಿ ಸರ್? ಇದೇ ಮಂಡ್ಯ ಕೊಟ್ಟಿದ್ರು, ಅದನ್ನ ತಗೊಂಡು ಹಾಕಿದ್ವಿ. ಇಲ್ಲಿ ಶಿವಮೊಗ್ಗ ಇದಾದಾಗ ಅವಾಗಲೂ ನಮ್ಮೂರವ್ರು ಪರಿಚಯ ಇದ್ರು, ಅಲ್ಲಿಂದ ಇದು ಮಾಡ್ಕೊಡ್ಸಿದ್ರು. ಆ ಕೈ ಕಬ್ಬಿನ ಹೆಸರು ಮಾಡ್ತಿದ್ದೀನಿ ಸರ್. ಎಷ್ಟು ವರ್ಷದಿಂದ ಈ ಅಡಿಕೆ ಮಾಡ್ತಾ ಬಂದಿದ್ರ? ಈಗ 35 ವರ್ಷದಿಂದ ನಮ್ಮ ಅಪ್ಪ ಕಾಲ ಹಾಕಿದ್ದು, ಅದು ಅಲ್ಲಿಂದ ಬಂದ್. ಯಾವ ಅಡಿಕೆ ಅಲ್ಲಿಂದ ತಂದ್ರಿ? ಗೋಟು ತರೀಕೆರೆಯಿಂದಾನೆ. ತರೀಕೆರೆಯಲ್ಲಿ ನಮ್ಮ ಮಾವ ಮನೆ ತೋಟದಿಂದಾನೆ ತಗೊಂಬಂದಿದ್ವಿ. ಚೆನ್ನಾಗಿದೆ. ಅವರು ಹಳೆ ತೋಟ ಇದ್ರಿಂದ ಅಲ್ಲಿಂದ ತಗೊಂಡ್ ಹಾಕಿದ್ವಿ. ಚೆನ್ನಾಗಿದೆ, ಪರವಾಗಿಲ್ಲ. ಅಡಿಕೆಯಲ್ಲಿ ನಮಗೆ ಸ್ವಲ್ಪ ಇದಾಗಿದೆ. ಎಷ್ಟು ವರ್ಷಕ್ಕೆ ಬಂತು ತಮಗೆ ಫಸಲು? ಹಿಂಗಾರಿಗೆ ಯಾವಾಗ ಬಂದಿದ್ದು? 5 ವರ್ಷದಿಂದ ಕಳೆದು 6 ವರ್ಷದಿಂದ ನಮಗೆ ಸ್ಟಾರ್ಟ್ ಆಯ್ತು ಸರ್. ಅಂದ್ರೆ ನೀವು ಅಡಿಕೆ ಗಿಡ ಅಂದ್ರೆ ತಂದು ನೀವೇ ಗಿಡ ಮಾಡಿದ್ದು ಅಥವಾ ಗಿಡ ರೆಡಿ ಗಿಡ ತಂದ್ರು? ಇಲ್ಲ, ನಾವೇ ರೆಡಿ ತಂದು ಬೀಜ ತಂದು ಈಗ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ಬಂದು ನಾವೇ ಹಾಕಿ ನಾವೇ ಗೋಟ್ ಮಾಡಿ ಗೆಪ್ಪೆ ಸಸಿ ಹಾಕಿ ಮಾಡಿದ್ವಿ. ಎಷ್ಟು ವರ್ಷದ ಇದು ಮರ ಅದು? ಈಗ 30-40 ನೀವು ಗೆಪ್ಪೆಗಿಡ ಅಂತ ಹೇಳಿದ್ರಲ್ಲ ಅದು ಬೀಜ ತಂದು ತಾವೇ ಮಾಡಿದ್ವಿ ಅಂತ ಹೇಳಿದ್ರಲ್ಲ ಎಷ್ಟು ವರ್ಷದ ಮರದಿಂದ ತಂದಿದ್ದು 30-40 ಮೇಲ್ಪಟ್ಟಿದವನೇ ಆಯ್ಕೆ ಮಾಡ್ಕೊಂಡು ತಂದಿ ನಿಮ್ಗೆ ಅವಾಗ ಅದ್ರ ಆಯ್ಕೆ ಎಲ್ಲ ಗೊತ್ತಾಗ್ತಿತ್ತ ನಾನು ಅಪ್ಪಾಜಿ ಮಾಡಿದ್ದು ನಮಗೆ ಅಷ್ಟು ಆಯ್ಕೆ ಇರಲಿಲ್ಲ ಅದ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ವಿಳ್ಯದೆಲೆ ನಮ್ಮ ಅಪ್ಪ ತರೀಕೆರೆ ವಿಳ್ಯದೆಲೆ ಬೆಳೆದಿದ್ರು ಅವರು ಬಹಳ ಚೆನ್ನಾಗಿ ವಿಳ್ಯದೆಲೆ ಬೆಳೆದಿದ್ರು ಅವಾಗ ಅವ್ರ ಅನುಭವದಿಂದ ನಮ್ಮ ಅಪ್ಪಾಜಿ ನಮ್ಮ ತಂದು ಮಾಡಿದ್ದು. ತಮಗೆ ಯಾವ ರೀತಿ ಗೊತ್ತಾಯ್ತು ಈ ತರ ಕೃಷಿ ಬಗ್ಗೆ ಅನುಭವ ಎಲ್ಲ ಯಾವ ರೀತಿ ತಗೊಂಡಿರ್ತಾವು ಸರ್? ಬೆಳೆ ಮಾಡ್ಬೇಕು ಅಕ್ಕಡೆ ಅಕ್ಕಪಕ್ಕ ನೋಡ್ಕೊಂಡು ಒಂದು ಇದು ಮಾಡಿ ಮತ್ತೆ ಕೃಷಿ ಇಲಾಖೆ ನಮ್ಗೆ ಸ್ವಲ್ಪ ಪರಿಚಯ ಮಧ್ಯದಿಂದ ಮಾತಾಡ್ಕೊಂಡು ಸರ್ ನಾನು ಅಕ್ಕಪಕ್ಕ ನಮ್ಮ ತಂದೆ ಅನುಭವದ ಮೇಲೆ ನಾನು ಮಾಡಿದ ಸರ್. ನಮ್ಮ ತಂದೆ ಬಹಳ ಕೃಷಿ ಬಗ್ಗೆ ಬಹಳ ಅನುಭವ ಇತ್ತು, ಈ ತೋಟದ ಬಗ್ಗೆ ಅವ್ರಿಗೆ ಫುಲ್ ಚೆನ್ನಾಗಿದ್ದು ಅನುಭವ ಇತ್ತು ಸರ್. ಅವ್ರಿಗೆ ಅವ್ರು ನಮ್ಗೆ ಹೇಳ್ಕೊಡೋರು ಈ ತರ ಸಸಿನೇ ತಂದು ಹಾಕ್ಬೇಕು ಹಿಂಗೆ ಮಾಡ್ಬೇಕು ಅಂತೇನ ಎಲ್ಲ ಹೇಳ್ಕೊಡೋರು. ಹಳೆ ಮರದ ಸಸಿನೇ ಹಾಕ್ಬೇಕು ಅಂತ ನಮಗೆ ಇದು ಮಾಡಿ ಹೇಳಿದ್ರು. ಈಗ ನಮ್ಮ ತೋಟ ಸಸಿನೇ ನಾನು ಮಾಡಿ ಮತ್ತೆ ಹಾಕಿನಿ ಸರ್ ಸೆಕೆಂಡು ಎರಡನೇ ಬ್ಯಾಚಿಗೆ. ಈಗ ಹಾಕಿ 3 ವರ್ಷ ಆಯ್ತು ಸರ್ ನಾನು ನಮ್ಮ ಸಸಿದು ನಮ್ಮ ತೋಟದನ್ನೇ ಮಾಡಿ ಹಾಕಿದ್ದೀನಿ. ಅಂದ್ರೆ ಬೀಜನು ಕೊಡ್ತೀನಿ ನಂತರ ತಾನು ಹೋಗ್ತಾರೆ ಬಂದು ಅಪೇಕ್ಷೆ ಪಟ್ಟು ಬಂದು ತಾನು ಹೋಗ್ತಾರೆ ನಮ್ಮ ತೋಟ ಸರ್. ಯಾಕೆ ರೋಗ ಇಲ್ಲ, ಮುಂಡಿ ರೋಗ ಇಲ್ಲ, ಕೊಳೆ ರೋಗ ಇದಿಲ್ಲ, ಹಂಗಾಗಿ ನಮ್ಮ ಹತ್ರ ಅಪೇಕ್ಷೆ ಬಂದು ತಾನು ಹೋಗ್ತಾರೆ ಸರ್. ಈಗ ಕೊಟ್ಟು ಈಗ ಮೊನ್ನೆ ಈಗ ಪ್ರೆಸೆಂಟ್ ಅಂದ್ರೆ 2 ವರ್ಷದಿಂದ 30-40 ವರ್ಷದ ಬಡ್ಡಿ ಬಂದಿದೆ ನಮ್ಮ ಸಸಿ. ಅಂದ್ರೆ ನೀವೇ ಈಗ ಹೊಸದಾಗಿ ಗಿಡಗಳನ್ನು ಮಾಡ್ತಾ ಇದ್ದೀರಾ? ಹೌದು ಸರ್, ನಾವು ಮಾಡ್ತೀವಿ. 3 ವರ್ಷ ನಮ್ಮ ತೋಟದ ಬಂದ್ಕಿಂತ ಮಾಡ್ತೀನಿ, ನಾನು ಬೇರೆ ಕಡೆಯಿಂದ ಹೇಳ್ತಾ ಮಾಡ್ತಿಲ್ಲ, ನಮ್ಮ ತೋಟದ ಬಂದೇ ನಾನು ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನೋಡ್ತಾ ಇದ್ರೆ ಅಂದ್ರೆ ಮಳೆ ವಾತಾವರಣ ವೈಪರೀತ್ಯ ಎಲ್ಲ ಆಗ್ತದೆ, ಏನೇನು ತೊಂದರೆಗಳನ್ನು ಅನುಭವಿಸ್ತಾ ಇದ್ರ ತಾವು? ತೊಂದರೆ ಅಂದ್ರೆ ನಮ್ಗೆ ಸಸಿ ಒಳಗೆ ಹಾಕಿಂದ ಬಹಳ ನಮ್ದು ಒಂದು ಅಡಕೆ ತಟ್ಟೆ ಫ್ಯಾಕ್ಟ್ರಿ ಇದೆ, ಅದನ್ನ ತಗೊಂಡು ನಾನೇ ಮಾಡಿದ್ವಿ. ಆ ಸಸಿನ ಅದನ್ನ ತಗೊಂಡು ಅಲ್ಲಿ ಹಾಕಿದ್ವಿ ತೋಟದೊಳಗೆ. ಅದ್ ನೋಡಿದ್ರೆ ಈಗ ನಮಗೆ ಒಂಥರ ಈ ಯಾವ್ದು ಬಸನೋಳು ಟೈಪ್ ಬಂದ್ಬಿಟ್ಟಿದೆ, ರೌಜಿಗ ಏನಕ್ಕೆ ಗೊತ್ತಿಲ್ಲ. ಅದು ಏನ್ ಮಾಡ್ತಿದೆ, ಗರಿ ಗರಿನೆಲ್ಲ ಚುಕ್ ಚುಕ್ ಚುಕ್ ಚುಕ್ಕಿ ಮಾಡ್ತಾ ಇದೆ, ಇಷ್ಟಾಗ್ಲಿಕ್ಕೆ ಕೆಂಪಿಗೆ ಸುಡ್ತಾ ಇದೆ ಸರ್. ಅದು ನಾನು ಸಂಜೆ ಬೆಳಿಗ್ಗೆ ಹೋಗಿ ನೋಡ್ತೀನಿ, ಹಾಗೆ ಕಂಬ ಇಳಿಬೇಕಾದ್ರೆ ಅವನ್ನ ಆಯ್ಕೆ ಮಾಡ್ಕೊಂಡು ಸಾಯಿಸಾಕ್ತೀನಿ ಸರ್ ಅವನು ಬಸವ ನೋಡ. ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ತಾವೇನು ಮಾಡ್ಕೊಂಡಿಲ್ವಾ? ಇಲ್ಲ ಸರ್, ಮುಂಜಾಗ್ರತಾ ಕ್ರಮ ಯಾಕೆ ಹಿಂಗೆ ಆಗ್ತೈತೆ ಅಂದಾಗ ಸಂಜೆ 1:30 ತನಕ ತೋಟದಲ್ಲಿದ್ದೆ. ಅವಾಗ ಇವು ಬಸವನೋಡ್ಗಳು ಮರ ಹತ್ತುತ್ತಾ ಇದ್ದು, ಆ ಯಾವ್ದ ಮರದ ಎತ್ತಿದ್ದ ನೋಡ್ತೀನಿ, ಅವಾಗ ಗರಿಗಳೆಲ್ಲ ಫುಲ್ ಸುಟ್ಟಂಗ ಇದ್ದು. ಅವಾಗ ಓ ಇದ್ರಿಂದನೇ ಆಗ್ತಿರೋದು ಅಂತೇಳಿ ನಾನು ಇದು ಮಾಡ್ಕೊಂಡು ಸರ್. ಅದು ನೋಡಿದ್ರೆ ಒಂಥರ ಅಷ್ಟೇ ಕಂಪಿಗೆ ಸುಟ್ಟುತ್ತೆ, ಇಷ್ಟಾಗ್ಲೇ ಚಿಟಾಗ್ಲೇ ಚಿಟಾಕ ಸುಡುತ್ತೆ. ಏನಕ್ಕೋಸ್ಕರ ಬಸವನೋಡ ಬಂತು ತೋಟಕ್ಕೆ? ಅದೇ ಈಗ ರೌದಿ ಆಗ್ತಿದ್ರೆ ಅದಕ್ಕೇನೋ ಬಂತ ಅಂತ ನಾನು ಅನ್ಬಿಡ್ತೀನಿ ಸರ್. ಅದು ಹಾಕ್ಬೇಕೋ ಬೇಡವೋ ಅನ್ನೋದೊಂದು ಸಮಸ್ಯೆ ಆಗಿದೆ. ಅವಾಯ್ಡ್ ಆಗಲಿ ಅಂತೇಳಿ ನಾನು ರೌದಿನ ಆಗ್ತಾ ಇದ್ದೀನಿ 2 ಎಕರೆ ತುಂಬಾನು. ಅದು ಈ ತರ ಆಗ್ತಾ ಇದೆ. ಮಳೆ ಬೇರೆ ಜಾಸ್ತಿ ಆಗ್ತದೆ ಈ ಸರಿ, ಹೋದ ವರ್ಷ 2 ವರ್ಷಕ್ಕಿಂತ ಮಳೆ ಜಾಸ್ತಿ ಆಗಿ ನಮಗೆ ಈ ತೊಂದರೆ ಬಂದಿದೆ. ಬಸವನಗಳ ಕಾಟ ಜಾಸ್ತಿ ಈಗ ಒಂಚೂರು ಚುಕ್ ಚುಕ್ ಚುಕ್ ಚಿಕ್ಕ ರೋಗ ಬಂದಿರೋ ಸಸಿ ಒಳಗೆ ದೊಡ್ಡ ತೋಟದಲ್ಲಿ ಒಂದು ಸಣ್ಣ ಹಳ್ಳಿ ಬೆಳೀತೇವೆ ಒಂದ್ಸರಿ, ಮತ್ತೆ ಒಂದು ಡೆವಲಪ್ ಆಗ್ತದೆ. ಒಂದು ಮರ ಬಿಡುತ್ತೆ, ಒಂದ್ ವರ್ಷ ಬಿಡತಾ ಇಲ್ಲ. ಅದೇನು ಅಂತ ಗೊತ್ತಿಲ್ಲ. ಅದಕ್ಕೆ ನೀವೇನು ಕಂಡಿಡ್ಕೊಂಡಿಲ್ಲ? ಇಲ್ಲ ಸರ್, ಅದೇನೋ ಒಂದು ಗೊತ್ತಿಲ್ಲ ಯಾಕೆ ಬಿಡ್ತಾ ಇಲ್ಲ ಅಂತ. 1 ವರ್ಷ ತಾನೇ ಬಿಡುತ್ತೆ, 1 ವರ್ಷ ಬಿಡಲ್ಲ. ಅಂದ್ರೆ ತಾವು ಹಾಕ್ತಕ್ಕಂತ ಗೊಬ್ಬರದಲ್ಲಿ ಏನೋ ವ್ಯತ್ಯಾಸವೋ ಅಥವಾ ವಾತಾವರಣದ ವ್ಯತ್ಯಾಸವೋ ಏನು ಅಂತೀರಾ? ನಾನು ಹಾಕ್ತಿರೋದಕ್ಕೆ ಈಗ ಅವಧಿ ಹಾಕಿದ್ಮೇಲೆ ಹಿಂಗೆ ಆಗ್ತಿದೆ ಏನೋ ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ಈಗ ಅದನ್ನು ಕಾಂಪೋಸ್ಟ್ ಮಾಡೋಣ ಅಂತ ತಯಾರು ಮಾಡ್ಕೊಂಡಿದ್ದೀನಿ ಸರ್. ಈಗ ಅಲ್ಲಿ ಯಾಕೆ ತೋಟಕ್ಕೆ ಹಾಕೋದು ಬೇಡ ಅಂತೇಳಿ ಬೇರೆ ಗುಂಡಿ ಮಾಡಿ ಕಾಂಪೋಸ್ಟ್ ಮಾಡಿ ಟೈಪ್ ಮಾಡಿ ಮಣ್ಣು ಮಿಕ್ಸ್ ಮಾಡಿ ಹಾಕೋಣ ಅಂತ ಮಾಡಿದ್ದೀನಿ. ಆಮೇಲೆ ಹಾಕೋಣ, ಬರೀ ಅವಧಿನೇ ಹಾಕೋದು ಬೇಡ. ಅದನ್ನು ಹಾಕಿದ್ರೆ ಒಂಥರ ಮಳೆ ಜಾಸ್ತಿ ಆಗಿ ಸೀಸ ತಗ್ಗಿದ ಪ್ರದೇಶ ನಮ್ದು, ಅವಾಗ ಎಣ್ಣೆ ಎಲ್ಲಿ ಇದಾಗುತ್ತೋ ಅಂತ ಅದಕ್ಕೆ ಕಾಂಪೋಸ್ಟ್ ಮಾಡೋಣ ಮಾಡಿದ್ದೀನಿ ಸರ್. ಯಾರು ಹೇಳಿದ್ರು ತಮ್ಗೆ ರೌದಿ ಹಾಕಬೇಕು ಅಂತ? ಯಾರು ನಾವು ಕಸ ಹಾಕೋದಲ್ಲ ಅಂತೇಳಿ ಕಸ ಹಾಕ್ತಾ ಇದ್ವಿ, ಯಾರತ್ರ ಕೇಳಿರಲಿಲ್ಲ. ನಮ್ದು ಈ 4 ವರ್ಷ ಆಯ್ತು ಇದು ಮಾಡಿ, ಯಾವುದು ತಟ್ಟೆ ಫ್ಯಾಕ್ಟ್ರಿ ಮಾಡಿ ಅದನ್ನ ತಗೊಂಡೋಗಿ ಹಾಕ್ತಾ ಇದ್ವಿ ವೇಸ್ಟೇಜು. ಆ ವೇಸ್ಟೇಜ್ ಇಂದ ಹಿಂಗೆ ಆಗ್ತಿದ್ದೇನು ಅಂತಕೊಂಡು ಈಗ ನೋಡಿ ಬಸವನೋಡ ಜಾಸ್ತಿ ಆಗ್ಬಿಡುತ್ತೆ. ಮಳೆ 2 ವರ್ಷಕ್ಕಿಂತ ಮಳೆ ಜಾಸ್ತಿ ಆಯ್ತಲ್ಲ, ಅವಾಗ ಅದ್ರ ಬಗ್ಗೆ ಇದು ಮಾಡಿದಾಗ ಸೀತ ಇದು ಮಾಡಿದಾಗ ಇವು ಚುಪ್ಪಿನ ಇದು ಮತ್ತೆ ಹಂಗೆ ಬಸವನೋಡ ಉದ್ದಿರುತ್ತಲ್ಲ ಅವು ಕಾಣಿಸ್ಕೊಂತವೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ಅದನ್ನ ಹಾಕೋದ್ ಬೇಡ ಅಂತೇಳಿ ತೋಟಕ್ಕೆ ಹಾಕೋದ್ ಬೇಡ, ಬೇರೆ ಒಂದು ಕಾಂಪ್ಲೇಟ್ ಗುಂಡಿ ಮಾಡೋಣ ಅಂತೇಳಿ ಇದು ಮಾಡಿದ್ದೀನಿ. ಇನ್ನೊಂದು ಗುಂಡಿ ಹೊಡೆಸಿ ಆ ಗುಂಡಿ ಅದಕ್ಕೆ ಅಂತ ಹೊಡೆಸಿ ಇದು ಮಾಡಿದ್ರೆ ಆಮೇಲೆ ಮೀನು ಬಿಟ್ಟೆ ಅದಕ್ಕೆ, ಅದೇ ಗುಂಡಿಗೆ ಮೀನು ಬಿಟ್ಟಿದ್ದೀನಿ. ಮೀನು ಈಗ ಇಷ್ಟ ಹಾಕೋದಲ್ಲ. ಇದಕ್ಕಿಂತ ಮುಂಚೆ ಯಾವುದೇ ರೀತಿಯಾದ ಒಂದು ಇರಲಿಲ್ಲ ಸರ್, ಅದು ಇದು ಮಾಡೋಕ್ಕಿಂತ ಮುಂಚೆ ಇರಲಿಲ್ಲ ನನಗೆ. ಈಗ ಆ ಥರ ಜಾಸ್ತಿ ಮಳೆ ಜಾಸ್ತಿ ಆಗೋದಕ್ಕೆ ಅವೆಲ್ಲ ಅಟ್ಯಾಚ್ ಆಗ್ತವೆ ಅಂತೇಳಿ ಕೃಷಿ ಇಲಾಖೆಯಿಂದ ನಮಗೆ ಹೇಳೋದು. ಅದು ರೌದಿ ಇರಲಿಲ್ಲಂದ್ರೂ ಅದಕ್ಕೆ ನಾನು ಕಾಂಪೋಸ್ಟ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಸರ್. ಈಗ ಯಾವ್ಯಾವ ಗೊಬ್ಬರ ಕೊಡ್ತೀರಾ ಸರ್? 10-26 ಹಾಕ್ತೀನಿ ಒಂದ್ಸರಿ, ನೆಕ್ಸ್ಟು ಪೊಟಾಷಿ ಯೂರಿಯಾ ಕೊಡ್ತೀನಿ ಅಷ್ಟೇ. ಮತ್ತಿನ್ನೇ ಕೂಡ ಕುರಿ ಗೊಬ್ಬರ ಪ್ಯಾಕೆಟ್ ಬರ್ತಾವಲ್ಲ ಅವನ್ನ ಹಾಕ್ತೀನಿ. ಒಂದು 1/2 ಕೆಜಿ ಗೊಬ್ಬರ ಅಷ್ಟೇ ಸರ್ ನಾನು ಹಾಕೋ ವರ್ಷಕ್ಕೆ. ಎಕರೆಗೆ ಎಷ್ಟು ಮರ ಇದಾವೆ ಸರ್? ನಮ್ಮ 450 ಸರ್ ನಂದು. ಅಂದ್ರೆ ದಾಯ ಯಶಸ್ಸು ಇಟ್ಟಿದ್ರೆ ದಾಯ ಅಂದ್ರೆ ನಾವೊಂದು ಜಿಗ್ಜಾಗ್ ದಾಯ ಮಾಡಿದ್ದೀನಿ ಸರ್. ನಾನು ಒಂದ್ಸಲ ಹಿಂಗೋದಾಗ ಸ್ಟ್ರೈಟ್ ಒಂದ್ಸಲ ತಗೊಂಡಿದ್ದೀನಿ ಸರ್, ಹತ್ತಡಿದ್ದೀನಿ ನಾವು. ಒತ್ತಡಿ ಮಾಡಿದ್ದೀನಿ. ಮತ್ತೆ ಈ ಮರಕ್ಕೂ ಈ ಕ್ರಾಸ್ನಲ್ಲಿ ತಗೊಂಡಿದ್ದೀನಿ. ಬಿಸಿಲಿನ ರೌದೆ ಹೊಡಿಬಾರ್ದು ಅಂತ ನಮ್ಮ ಅಪ್ಪರು ಹೇಳಿ ಆ ಥರ ಮಾಡಿದ್ರು. ಮರದಲ್ಲಿ ಬರುತ್ತೆ ಅಂತ ಅದಕ್ಕೆ ಆ ಥರ ಮಾಡಿದ್ದೀನಿ. ಈಗ ಸೆಂಟಿ ಕೂರಿಸಿದ್ದೀನಿ. ಮೂರು ದಯ ಕೂರಿಸ್ಬೋದು ಸರ್ ಸರಿ ಎರಡು ಕೂರಿಸಿದ್ದೀನಿ. ಈಗ ಇನ್ನೊಂದು ಕೂರಿಸ್ಬೋದು. ನಿಮ್ಮ ರೀತಿ ಬೇರೆ ಬೇರೆ ಯಾರು ಮಾಡಿದ್ದಾರೆ ಸರ್? ನಾವು ಮಾಡಿದೀವಿ. ಬೇರೆ ಎಲ್ಲ 9 ಅಡಿಗೆ ಮಾಡಿದ್ದಾರೆ ಸರ್ ಸ್ಟ್ರೈಟು. ನಮ್ದು ಜಿಗ್ಜಾಗು. ಬೇರೆಯವ್ರು ನೋಡಿ ಮಾಡಿದ್ದು ಅಥವಾ ನಿಮ್ಮನ್ನ ನೋಡಿ ಬೇರೆಯವ್ರು ಏನಾದ್ರು ಈ ತರ ಒಂದು ಪ್ರಯತ್ನ ಮಾಡಿದಾರ? ನಮ್ಮ ಅಪ್ಪಾಜಿ ಅವಾಗಿಂದ ಇದ್ರ ಮೇಲೆ ಮಾಡಿದ್ದವರು. ಅಪ್ಪಾಜಿ ಜಿಗ್ಜಾಗ್ ಎಲ್ಲ ಮಾಡೋಣ, ಮದ್ದು ಬೇಡ, ಇದು ಜಿಗ್ಜಾಗ್ ಮಾಡಿದ್ರೆ ನಾಲ್ಕು ಮೂಲಕ್ಕೂ 6 ಅಡಿಗೂ ಲೆಕ್ಕಕ್ಕೆ ಬರ್ತೇವೆ ಅಂತೇಳಿ 12 ಅಡಿಗೆ ಹಾಕೋಣ ಅಂತಂದ್ವಿ. ಸ್ವಲ್ಪ ಕಾಲ ಇದಾಗುತ್ತೆ ಬೇಡ ಅಂತೇಳಿ ಇದಕ್ಕೆ 10 ಅಡಿಗೆ ಮಾಡಿದೆ ಸರ್. ಈಗ 10 ಅಡಿಗೆ ಕುಣಿಸಿ ಕೂರಿಸಿದ್ದೀನಿ. ಒಂದ್ಸಲ ನಾನೀಗ ಹಿಂಗೆ ಕೈ ತಾಯಿದ್ರೆ ಸಿಗಲ್ಲ, ಈ ಸುಮಾರಿಂದ ಅಮ್ಮರ್ ಕೈ ತಾಯಿದ್ರೆ ಸಿಗಲ್ಲ. ಆ ಥರ ಇದನ್ನು ಹಾಕ್ಬೋದು. ಅಲ್ಲಿಗೆ ಈಗ ಬಾಳೆ ಹಾಕಿದ್ದು ಒಂದು ಸರಿ ತೆಗೆದು ಸರಿ. ಆಮೇಲೆ ಏಲಕ್ಕಿ, ಕಾಳುಮೆಣಸು ಹಾಕಿದೆ ಸರ್. ಬೆಂಡೆ ಹಾಕಿದ್ದೆ. ಬೆಂಡೆಗೆ ಸ್ವಲ್ಪ ಸಸಿ ಇದ್ದಾಗ ಹಾಕಿದ್ದೆ ಒಂದು ಆವಾಗ. ಅದಕ್ಕೆ ನಾನು ಧಾರವಾಡಕ್ಕೆ ಹೋದಾಗ ನನಗೆ ಅಲ್ಲಿ ಹಿಂಗಾಗಿತ್ತು ಅನ್ನೋದಕ್ಕೆ ನನಗೊಂದು ಸರ್ ಚಾಳು ಹಸಿ ಇದು ಮಾಡಿ ಕಳಿಸಿದ್ರು ಧಾರವಾಡ ಕೃಷಿ ಮೇಳಕ್ಕೆ ಹೋದಾಗ. ಆಮೇಲೆ ಅದು ಹೋಯ್ತು. ಮತ್ತೆ ಅದು ಮಧ್ಯದ ಇದಾಗ ಸಿರುವರ್ ಹಾಕಿಸಿದೆ ಮೆಣಸು ಬೆಳೆಯೋಣ ಅಂತೇಳಿ ಆವಾಗಲೇ ಸಸಿ ಒಳಗೆ. ಯಾಕಂದ್ರೆ ಬೇಡ ನಿನಗೆ ಭಾಳ ಕೊಡ್ತೀನಿ ಅಂತ ಕೈ ಬಿಟ್ಟಿದೆ ಅದು. ಸಸಿ ಕಿತ್ತಾಕ್ಸ್ಬಿಟ್ಟೆ. ಇನ್ನೂ ಅದು ಮರಬಳಿ ಸ್ವಲ್ಪ ಅದಕ್ಕೂ ಇದಾಕಿದ್ದೀನಿ. ಯಾವುದು ಮೆಣಸು, ಮೆಣಸು ಚೆನ್ನಾಗಿ ಹಿಡಿದಿದೆ ಅದಕ್ಕೆ ಮರಕ್ಕೆ. ಅದು ಹಾಕಿದ್ದೀನಿ. ಈಗ ಬಾಳೆ ಒಂದು ಚೆನ್ನಾಗಿದೆ. ಪುಟ್ಬಾಳೆ ಹಾಕಿದ್ದೀನಿ. ಸ್ವಲ್ಪ ಸೇಲಂ ಹಾಕಿದ್ದೀನಿ. ಸ್ವಲ್ಪ ಇದಿದೆ ಪಚ್ಚಬಾಳೆ ಐತೆ. ಅಡಿಕೆಗೆ ಎಷ್ಟು ಖರ್ಚು ಬಂತು ಸರ್? ನಮ್ದು ಹೆಚ್ಚು ಕಮ್ಮಿ 40,000 ರೂಪಾಯಿ ಖರ್ಚು ಮಾಡ್ತೀನಿ ಸರ್. ನಮ್ದು ವರ್ಷಕ್ಕೆ ವರ್ಷಕ್ಕೆ ಬಾಳೆ ಒಂದು ಸ್ವಲ್ಪ ಅಂದ್ರೆ 2 ಎಕರೆ ತೋಟಕ್ಕೆ 40,000. ಹ್ಞೂ ಸರ್, 2 ಎಕರೆ ತೋಟಕ್ಕೆ 40,000 ಖರ್ಚು ಮಾಡ್ತೀನಿ. ಏನೇನು ಖರ್ಚು ಮಾಡ್ತೀರ? ಒಂದು ವರ್ಷಕ್ಕೆ ಅಂದ್ರೆ ಸ್ವಲ್ಪ ಮಣ್ಣು ಹಾಕ್ಸ್ತೀನಿ, ಕುರಿ ಗೊಬ್ಬರ ಹೊಡಿಸ್ತೀನಿ. ಆಮೇಲೆ ಕೈ ಕೆಲಸ ನಾವು ಸ್ವಲ್ಪ ಮಾಡ್ಕೊಂತೀವಿ. 2 ಎಕರೆ ಎಲ್ಲ ನಮ್ಮ ಮಕ್ಕಳು ನಾನು ಮಾಡ್ಕೊಂತೀನಿ. 40,000 ರೂಪಾಯಿ ಖರ್ಚು ಮಾಡಿಸ್ತೀನಿ ಸರ್ ವರ್ಷಕ್ಕೆ. ಒಂದು ಐಟಮ್ ಒಂದು ಖರ್ಚು ಮಾಡಿಸ್ತೀನಿ, ಇನ್ನೊಂದು ಸರಿಗೆ ಇನ್ನೊಂದು ಐಟಮ್ ಖರ್ಚು ಮಾಡ್ತೀನಿ. ಅದೇ ನಮ್ಮ ತೋಟದಲ್ಲಿ ಗಿಡಸ್ ಬೆಳ್ಕೊಂಡು ಯಾವುದು ಗೊಬ್ಬರ ಸೊಪ್ಪು ಬೆಳ್ಕೊಂಡು ಬದಿನ ಸುತ್ತ ಅದನ್ನ ಕೊಚ್ಚಿ ಹಾಕಿಸ್ತೀನಿ. ಆಮೇಲೆ ನಮ್ಮ ತೋಟದ ಮುಂದೆ ಸ್ವಲ್ಪ ಅಷ್ಟೈತೆ ಕೊಟ್ಟು ಆಡಿಸ್ತೀನಿ. ನೀರಿಂದಲೇ ಯಾವ ರೀತಿ ನಿರ್ವಹಣೆ ಮಾಡ್ತೀರ ಸರ್? ನಮ್ಮ ಭದ್ರಾ ಕಾಲೇ ನೀರು ನಮಗೆ ತಗ್ಗಿನ ಪ್ರದೇಶ ಪೂರ ಸುತ್ತ 25 ಎಕರೆ ನಮ್ಮ ಜಮೀನಲ್ಲಿ ಹೋಗ್ಬೇಕು ನೀರು. ಅದಕ್ಕೆ ಏನ್ ಮಾಡ್ತೀನಿ, ಕಾಲೇ ಮಾಡ್ಕೊಂಡಿದ್ದೀನಿ. ಕಾಲಕ್ಕೆ ಮಾತ್ರ ಕಟ್ಟಿ ಸ್ಟಾಪ್ ಮಾಡ್ತೀನಿ ಅಷ್ಟೇ ನಾನು. ಅದು ಎಷ್ಟು ದಿನಕ್ಕೊಂದ್ಸಲ ನೀರು ಕೊಡ್ತೀರ ಸರ್? ನಾನು 15 ದಿವಸದ ಮೇಲೆ ಪಟ್ಟು ನೀರು ಕೊಡ್ತೀನಿ ಸರ್. ಸ್ವಲ್ಪ ಬಿರಿ ಬಿಡೋ ತನಕ ನಾನು ನೀರು ಕೊಡಲ್ಲ. ಬಿರಿ ಬಂದ ಮೇಲೆ ನಾನು ನೀರು ಕೊಡೋ ಸ್ವಲ್ಪ ಗಾಳಿ ಆಡಲಿ ಅಂತೇಳಿ ನಾನು ಬಿರಿ ಬಿಟ್ಟಿರ್ತೀನಿ ಗಾಳಿ ಆಡುತ್ತೆ ಅಲ್ಲಿ. ಆವಾಗ ಅಲ್ಲಿಗೆ ನಾನು ನೀರು ಬಿಡ್ತೀನಿ. ಆ ನೀರು ಬಿಟ್ಟಾಗ ಬೇಗ ಇದು ಮಾಡಿ ಬರೀ ಕಾರ್ಪ್ ಅಷ್ಟೇ, ಮತ್ತೆ ಮೇಕೇನು ಟ್ರೈ ಮಾಡ್ಕೊಡಲ್ಲ. ಕೊಳೆ ರೋಗ ಏನು ಬಂದಿಲ್ಲ? ಕೊಳೆ ರೋಗ ಈ ಸರಿ ಬಸರಿ ಸ್ವಲ್ಪ ಇದಾಯ್ತು ಸರ್. ನಂದು ಅಡಿಕೆ ನಾನೇ ಬೇಯಿಸ್ತಿದ್ದೀನಿ. ಹೆಚ್ಚು ಕಮ್ಮಿ ನಮ್ದು 7 ಕ್ವಿಂಟಲ್ ಅಡಿಕೆ ಆಗುತ್ತೆ ಸರ್. ನಾನು ಹಸಿ ಅಡಿಕೆ ಎಷ್ಟು ಅದು? 75 ಕ್ವಿಂಟಲ್ 80 ಕ್ವಿಂಟಲ್ ಆಗುತ್ತೆ ಸರ್ ನಂದು ಹಸಿ ಅಡಿಕೆ. ಒಣ ಅಡಿಕೆ? ಒಣ ಅಡಿಕೆ 6 ಕ್ವಿಂಟಲ್ ಬಂದಿದೆ ಸರ್ ನನಗೆ. ಸ್ವಲ್ಪ ಬೇರೆಯವ್ರದ್ದು ಮಾಡಿರ್ತೀನಿ ನಾನು ತೂಕ ಮಾಡ್ಕೊಂಡು. ಎಲ್ಲ ಪ್ರತಿಯೊಂದು ತೂಕ ಮಾಡಿ ನಾನು ಲೆಕ್ಕ ಹಾಕ್ತಿದ್ದೀನಿ. ಈ ಎರಡನೇ ಬೆಳೆ ಕೊಯ್ತಾಯಿದ್ದಾರೆ ಇವತ್ತು. ಇವತ್ತು ಕೊಯ್ಯಿದ್ದಾರೆ. ಅಡಿಕೆ ಸ್ವಲ್ಪ ಕಮ್ಮಿ ಆಯ್ತಿದೆ. ಏನಕ್ಕೋಸ್ಕರ? ಮಳೆ ಜಾಸ್ತಿ ಆಯಿತು ಅಂತ ನಮ್ದು ಹೇಳ್ತಿರು. ಮಳೆ ಇದಾಗಿ ಸ್ವಲ್ಪ ಇದಾಯಿತು, ತೊಂದರೆ ಆಯಿತು. ಮಳೆ ಜಾಸ್ತಿ ತಗ್ಗಿ ಪ್ರದೇಶ ಆಗಿದ್ರೆ ತೋಟ ತುಂಬ ನೀರು ಹೋಗ್ಬಿಟ್ಟು ಸರ್. 3 ದಿವಸ ನೀರು ಹೊರಗೆ ಹೋಗ್ಲಿಲ್ಲ. ತಗ್ಗು ಪ್ರದೇಶದಲ್ಲಿ ನೀರು ಇಳಿಜಾರಾಗಿ ಹೋಗ್ಬಿಡುತ್ತೆ ಅಂತಾರೆ, ನೀವು ಅಲ್ಲೇ ಇರುತ್ತೆ ಅಂತೀರಿ? ಅದು ತಗ್ಗು ಇರೋದ್ರಿಂದ ಮತ್ತೆ ಸುತ್ತಮುತ್ತ ನೀರು ಸರ್. ಅದು ಅಲ್ಲ, ನಮ್ಮ ಜಮೀನು ಅಲ್ಲಾದ್ರೆ ಇಲ್ಲೇ ಜಮೀನು ನೀರಲ್ಲ ನಮ್ಮ ತಗ್ಗಿರಲ್ಲ. ಬಟ್ ನಮ್ಮ ಪೂರ ನಮ್ಮ ತೋಟದಲ್ಲಿ ಹೋಗ್ಬೇಕು. ಕಪ್ಪು ಕಾಲು ಇಷ್ಟ ಅಲ್ಲ ಸರ್ ನಮ್ದು ಹಳ್ಳ ತಗ್ಗದು. ನೀವೇನು ಅದಕ್ಕೆ ನೀರು ಹೋಗ್ಲಿಕ್ಕೆ ಏನು ಮಾಡ್ಕೊಂಡಿಲ್ವಾ? ಮಾಡಿದೀನಿ. ಆದ್ರೂ ಎವಿಯಾದಾಗ ಎವಿ ವರ್ಷ ಭಾರಿ ಮಳೆ ಇದೆ, ಪಾಸ್ ಆಗ್ಲಿಲ್ವಲ್ಲ ನೀರು, ಹಂಗಾಗಿ ಸ್ವಲ್ಪ ಇದಾಯ್ತು ಸರ್. ಕಾಲೇ ಓಡಿಸ್ದೆ ಸರಿ, ಮರ ಮರ್ಕ ಕಾಲೇ ಓಡಿಸ್ದೆ. ಅವಾಗ ಸ್ವಲ್ಪ ಕಂಟ್ರೋಲ್ ಬಂತು. ಅದಕ್ಕೆ ಬೆಳೆ ಹೆಸರೆ ಕಮ್ಮಿ. ನೀವು ಮುಂಚೆ ಬೆಳೆದಿದ್ಕೂ ಇವತ್ತಿನ ಒಂದು ಇದಕ್ಕೂ ವ್ಯತ್ಯಾಸ ಏನು ಹೇಳ್ತೀರಿ? 2 ವರ್ಷಕ್ಕೂ ಇದಕ್ಕೂ ಈ ವರ್ಷನ ಹೋದ ವರ್ಷ ನಮಗೆ ಸ್ವಲ್ಪ ಬಾಳ ಲಾಸ್, ಮಳೆ ಜಾಸ್ತಿ ಆಗಿ. ಆಚೆ ವರ್ಷ ಎಲ್ಲ ನನಗೆ ಪರವಾಗಿಲ್ಲ, ಚೆನ್ನಾಗಾಯ್ತು, ಪರವಾಗಿಲ್ಲ, ಚೆನ್ನಾಗಿತ್ತು. ಮೆಣಸು ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಮಾಡ್ತೀರ? ಮೆಣಸು ಏನೇನು ಸರ್ ನೆಟ್ಟಿದ್ದೀನಿ, ಮರ ಕಪ್ಸಿದ್ದೀನಿ. ಮರ ಕಪ್ಸಕ್ಕೆ ಮರ ಕಟ್ಟಕ್ಕೆ ಹೋಗಿಲ್ಲ ನಾನು, ಅವೇ ಇಟ್ಕೊಂಡು ಹೋಗಿದ್ದಾವೆ. ಅದಕ್ಕೆ ಗೊಬ್ಬರ ಹಾಕಿದ್ದೀನಿ. ಅವರು ಒಂದು 2-3 ತಾರೀಕು ಬಂದು ಪರೀಕ್ಷೆ ಮಾಡ್ರು, ಯಾರು ಕೃಷಿ ಇಲಾಖೆಯವರು, ಈ ಥರ ಗೊಬ್ಬರ ಹಾಕು ಅಂತ ಹೇಳಿದ್ರು. ಅವರು ಜಿಂಕು ಆಮೇಲೆ ಇನ್ನೊಂದು ಯಾವುದಾದ್ರು 2 ಕೊಟ್ಟರು, ಅವನ್ನೆಲ್ಲ ಹಾಕಿಸ್ತೆ. ಆಮೇಲೆ ಒಂದ್ಸರಿ ಮಣ್ಣಿಗೆ ಗುಡ್ಡೆ ಮಾಡಿ ಮಣ್ಣನ್ನ ಅದಕ್ಕೆ ಮಿಕ್ಸ್ ಮಾಡಿಸ್ತೆ. ಯಾರು ಜಿಂಕು ಯಾವ್ದು ಕೊಟ್ಟರು, ಸ್ವಲ್ಪ ಸ್ವಲ್ಪ ಹಾಕಪ್ಪ ಇವು ಮಣ್ಣಿನಲ್ಲಿರೋ ರೋಗ ಬರಲ್ಲ ಅಂತೇಳಿ. ಕೆಲವು ಮರ ಹೋದಲ್ಲ, ನೀವು ಇಷ್ಟ ಹತ್ರ ಬಂದು ಪೈರಿ ಬಂದ ಹೋದು. ಏನಕ್ಕೆ? ಅದೇ ಬೇರು ರೋಗ, ಬೇರುಳ ಕಿತ್ತರೆ ಒಳಗೆ ಸುಟ್ಟೋಗಿತ್ತು. ಅವಾಗ ಆ ಜಿಂಕನ್ನ ಅದೊಳಗೆ ಹಾಕಪ್ಪ ಅಂತೇಳಿ ಕೊಟ್ರು. ಹಾಕಿ ನೋಡು ಅಂತ ಹೇಳಿದ್ರು. ಮತ್ತೆ ನೆಟ್ಟಿದ್ದೀನಿ, ಮತ್ತೆ ಚೆನ್ನಾಗಿ ಬಂದಿದೆ. ಅವಾಗ ಮೆಣಸು ಯಾವ ಥರ ಬರ್ತದೆ? ಮೆಣಸು ಚೆನ್ನಾಗಿದೆ ಸರ್. ಒಂದು ಒಂದು ಗಿಡದಲ್ಲಿ ಹೇಳ್ತಾರೆ, 4 kg ಒಣಕೆ ಒಳಕಾಯಿ ಬಂತು. ಆ ಮರ ಅಡಕೆ ಕೊಯ್ ಕೊಯ್ಯಕ್ಕೆ ಹೋಗೋದಲ್ಲ ನಾನು, ಕೊಯ್ದ ಅದ ಮೇಲೆ ಬೆಳೆತೆ ಅಂತೇಳಿ ಕೊಯ್ಸ್ತಾನೆ ಇಲ್ಲ. 2 ವರ್ಷ ಕೊಯ್ಸ್ತೆ ಗಿಡದ ಮೇಲೆ ಬೆಳೋದು. 2 ವರ್ಷದಿಂದ ಕೊಯ್ಸ್ಲಿಲ್ಲ. 6 kg ಬಡ್ಡಿ ನನಗೆ ಬಂದು ಒಂದೇ ಬಡ್ಡಿಯಲ್ಲಿ ಮೆಣಸು. ಅಡಕೆ ಎಲ್ಲಿ ಕೊಡ್ತೀರಾ ಮೆಣಸನ್ನ? ಹೇಳಿ ಕೊಟ್ಟಿ ಕೊಟ್ಟಿನ ಇಲ್ಲ, ಲೋಕಲ್ ಕೊಡ್ತೀನಿ ಸರ್ ಸಂತೆಯಲ್ಲಿ. ಕಾಫಿ ಕೂಡ ಬೆಳೀತಾ ಇದೀನಿ ಅಂತ ಹೇಳಿದ್ರೆ ಅದು ಯಾವ ರೀತಿ ಆಸಕ್ತಿ ಅಂದ್ರೆ, ಕಾಲು ಮಾಡಿಸಿಬಿಟ್ಟಿನಲ್ಲ ತಂದು ನೆಟ್ವಿ. ಈ ವರ್ಷ ಹೋದ ವರ್ಷ ಸ್ವಲ್ಪ ಸಿಕ್ಕಿತ್ತು, ಈ ವರ್ಷ ಒಂದು 5 kg ಅಷ್ಟು ಡ್ರೈ ಆಗಿರೋ ಸಿಕ್ಕಿತ್ತು. ಈಗ ನಮ್ದು ಬೇಗ ನೀರು ಕಟ್ತೀವಲ್ಲ ಕಪ್ಪಿ ಕಪ್ಪಿಗೆ, ಅಷ್ಟಿದಕ್ಕೆ ಬೇಗ ಕಾಯಿ ಬಿಟ್ಟು ಜೇನುಗೂಡು ಜೇನು ಸಾಕಿದ್ದೆ, ಜೇನು ಹೋದವೆ. ಆ ಜೇನಿನ ಆಕರ್ಷಣೆ ಇದಕ್ಕೆ ಬೇಗ ಕಾಯಿ ಕಟ್ಬಿಡ್ತು. ಈಗ ಕೀಳ್ತಾ ಇದೀವಿ ಆಲ್ರೆಡಿ. 2 ಎಕರೆ ಜಮೀನಲ್ಲಿ ಜೇನು ಎಲ್ಲ ಒಟ್ಟಿಗೆ ಮಾಡಿದ್ದೀವಿ? ಎಲ್ಲ ಒಟ್ಟಿಗೆ ಮಾಡಿದ್ವಿ. ಸುರೇಶ್ ಚಂದ್ರ ಬಾಬು ಅಂತ ಹೇಳಿ ಕೃಷಿ ಇಲಾಖೆಯವರು ಹೆಲ್ಪ್ ಮಾಡಿದ್ರು ಸರ್ ನಮಗೆ. ಅವ್ರು ಬಂದು ಜೇನು ಕೊಡಿಸಿದ್ರು, ಮಾವಿನ ಗಿಡ ಒಂದು ಹಾಕ್ಸಿದ್ರು. ಅವಾಗ ಮಾವಿನ ಗಿಡ ಅದು ಭಾಳ ಚೆನ್ನಾಗಿ ಬರುತ್ತೆ, ಅದು ಹುಳ ಹೋಗ್ತಾ ಇದೆ ಒಳಗೆ, ಗೊತ್ತೇ ಆಗಲ್ಲ. ಕಾಯಿ ಮರ ಚೆನ್ನಾಗಿರುತ್ತೆ ಹುಳ ಹುಳ, ಅದೇನು ನನಗೆ ಅರ್ಥನೇ ಆಗ್ತಾ ಇಲ್ಲ. ಇಷ್ಟೆಲ್ಲ ಮಾಡಿದ್ರಲ್ಲ ಖರ್ಚು ಜಾಸ್ತಿ ಬರಲ್ವಾ? ಖರ್ಚೇನು ಜಾಸ್ತಿ ಇಲ್ಲ ಸರ್, ನಾವೇ ಮಾಡ್ತೀವಿ. 2 ಎಕರೆ ಅಲ್ಲ ಸರ್ ನಾವು. ಖರ್ಚು ಅಂದ್ರೆ ಸೀಮೆ ಗೊಬ್ಬರ ಸ್ವಲ್ಪ ಹಾಕ್ತೀನಿ, ಕುರಿ ಗೊಬ್ಬರ ದನಿ ಗೊಬ್ಬರ ಸ್ವಲ್ಪ ಬಂಡವಾಳ ಹಾಕ್ತೀನಿ, ಹೊರಗಡೆ ಸ್ವಲ್ಪ ಮಣ್ಣು ಹೊಡಿಸ್ತೀನಿ. ಅಂದ್ರೆ ಏನಕ್ಕೋಸ್ಕರ ಎಲ್ಲ ಮಿಶ್ರ ಪದ್ಧತಿಯನ್ನು ನೀವು ಅನುಸರಿಸಿದಿರ? ಏನಕ್ಕೋಸ್ಕರ ನೀವು ಈ ತರ ಇಡ್ಲಿ ನೋಡೋಣ ಏನಾಗ್ಬೋದು, ನಮಗೆ ಒಂದೇ ಬೆಳೆ ಆಚರಣೆ ಅಡಿಕೆ ನಾವು ನಂಬಿಕೆ ಬೇಡ್ರಿ ಅಂತೇಳಿ ಎಲ್ಲ ನಮಗೆ ಒಂದು ಇದು ಹೇಳ್ತಾರಲ್ಲ, ಅದಕ್ಕೆ ಎಲ್ಲ ಬೆಳೆ ಮಾಡಿ ನೋಡೋಣ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ ಸರ್. ನಾನು ಇನ್ನೂ ಏನು ಹಾಕ್ಬೇಕು ಅಂತ ಇದ್ದೀನಿ, ಹುಡುಗರು ಅಂತ ತರಿಸ್ತಿದ್ದೀನಿ. ಇನ್ನು ಏನ್ ಮಾಡ್ಬೇಕು ಅಂತ? ಇನ್ನು ಒಳ್ಳೆ ಏನೇನು ಸಿಗುತ್ತೆ ಅದಕ್ಕೆ ಆಗುವಂತ ಅದನ್ನೆಲ್ಲ ಹಾಕ್ಬೇಕು ಅಂತ ಇದ್ದೀನಿ ಸರ್. ಮೀನಿನ ತೊಟ್ಟಿ ಇದೆ, ಮೀನಿನ ತೊಟ್ಟಿ ಅಂದ್ರೆ ಅದು ಇದಕ್ಕೇನು ಮಾಡಿಸಿದ್ವಿ, ಕೃಷಿ ಹೊಂಡಕ್ಕೆ, ಕೃಷಿ ಸರ್ಕಾರದಿಂದ ಕೊಟ್ಟಿದ್ದು ಕೃಷಿ ಹೊಂಡ. ಆ ಕೃಷಿ ಹೊಂಡಕ್ಕೆ ಮೀನು ಬಿಟ್ಟಿದ್ದೀನಿ. ಮೀನು ಮೀನು ಸ್ವಲ್ಪ ಇಷ್ಟು ದಪ್ಪ ಅದಾವ ಈಗ, ಆಲ್ರೆಡಿ 6 ತಿಂಗಳೇ ಆಯ್ತು. ಮೆಣಸು ಆಯ್ತು. ಈಗ ಕಾಫಿ ಗಿಡನು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಕಾಫಿ ಬಂದು ನೋಡ್ಕೊಂಡ್ರೆ ಪರವಾಗಿಲ್ಲ, ಚೆನ್ನಾಗಿ ಕಾಯಿ ಮಾಡಿದೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೂ ಚೆನ್ನಾಗಿದೆ. ಇನ್ನೊಂದು 1/2 ಎಕರೆಗೆ ಹಾಕೋಣ ಅಂತಿದ್ದೀನಿ ಈಗ. ಮತ್ತೆ ಯಾವ ಗೊಬ್ಬರ ಕೊಡ್ತೀರಾ ಸರ್? 10-20 ಹಾಕ್ತೀನಿ. ಕಾಫಿಗೆ ನಮ್ಮನೆ ಸ್ವಲ್ಪ ಶೀತ ಐತೆ ಅಂತೇಳಿ ಯೂರಿಯ ಹಾಕ್ತಿದ್ದೆ, ಅದ್ರ ಜೊತೆ ಪೊಟ್ಯಾಸಿಯಂ ಮಿಕ್ಸ್ ಮಾಡ್ಕೊಂಡು ಯೂರಿಯ ಹಾಕಿಸ್ದೆ ಸ್ವಲ್ಪ ಸ್ವಲ್ಪ, ಯಾಕೆಂದ್ರೆ ಶೀತ ಇದಾಗಲಿ ಅಂತೇಳಿ, ಮಳೆ ಜಾಸ್ತಿ ಬಂತು ಅಂತೇಳಿ. ಆಮೇಲೆ 10-20 ಹಾಕಿದ್ದೆ. ಮತ್ತೆ ಅದ್ಬಿಟ್ಟು ಮತ್ತೆ ಬೇರೆ ಏನು ಹಾಕಲ್ಲ. ದನಿ ಗೊಬ್ಬರ ಹಾಕಿ ಈಗ ಹಾಕ್ತೀನಲ್ಲ, ಅವಾಗ ಒಂದು ಸ್ವಲ್ಪ ಗುಣಿ ಮಾಡಿ ಹಾಕ್ತೀನಿ ಸರ್. ಎಷ್ಟು ಗಿಡ ಕಾಫಿ ಹಾಕಿದಿರ ಸರ್? 150-200 ಗಿಡ ಅದಾವೆ ಕಾಲ ಅಡಿಗೆ ಮಾತ್ರ. ಈಗ ಮುಂದೆ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಎಲ್ಲ ಕೇಳ. ಅವ್ರು ಬಂದು ಕೊಟ್ಟು ಹೋದ್ಮೇಲೆ ಹಾಕಿದ್ವಿ, ಜೇನು ತುಪ್ಪನ ತಿಂದ್ವಿ ತಿಂದ್ವಿ. ಯಾವ ಜೇನು ಇದೆ? ಕೋಲ್ ಜೇನು, ಸರ್ಕಾರದಕ್ಕೆ ಕೊಟ್ಟರೆ ಜೇನು. ಅದನ್ನ ನೋಡಿದ್ಮೇಲೆ ಕೃಷಿ ಅದು ಕಾಫಿಗೆ ಆ ಹೂವಿನ ಮೇಲೆ ಬಂದಾಗ ಬಂದ ಜೇನು ಅವಲ್ಲ ಜೇನು ಬಂದಿದ್ದು. ಈ ಕಮ್ಮಿ ಈ ಇಲ್ಲ, ಎಲ್ಲೋ ಒಂದೊಂದು ಇರುತ್ತೆ ಬರೋದೇ ಇಲ್ಲ, ಇಷ್ಟು ಇಷ್ಟೇ ಇರುತ್ತೆ. ಆ ಕಾಫಿದೊಳಗೆ ಬಂದಂತ ಇದು ಜೇನು ಫುಲ್ ಒಂದು ಏನು ಕ್ರಟ್ಟಿತ್ತು ಅವ್ರ ತುಂಬ ಇರೋದು, ಈಗಿಲ್ಲ. ಈಗಿಲ್ಲ ಅಂದ್ರೆ ಅದ ಈಗ ವಾತಾವರಣ ಇಲ್ಲ ಅಲ್ಲಿ. ಜೇನಿಗೆ ಯಾವ ರೀತಿ ವಾತಾವರಣ ಇದ್ರೆ ಚೆನ್ನಾಗಿ ಬರುತ್ತೆ ಅಂತ? ಹೂವು, ಹೂವಿನ ಗಿಡ, ಹಣ್ಣಿನ ಗಿಡ, ಪೇರಲೆ, ಈ ದಾಳಿಂಬೆ, ಏನೋ ಹೂವಿನ ಗಿಡ ಇದೆ, ಅವು ಎಲ್ಲ ಇದ್ರೆ ಅವಕ್ಕೆ ಉತ್ಪತ್ತಿ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಅದು ನಮ್ ಕಾಫಿ ಬಂದಂತ ಜೇನು ತುಪ್ಪ ಈಗಿಲ್ಲ ಅಂತ ಅನ್ನೋದಕ್ಕೆ ಇದೇ ಉದಾಹರಣೆ ಸರ್. ಮತ್ತೆ ಸಣ್ಣ ಸಣ್ಣ ಎಂತವ್ರು ಇದೆ ಸರ್, ಕಾಡಿಂದು ಮುತ್ರಮಣಿ ಇದ್ದು ಅದ್ರ ಮೇಲೆಲ್ಲ ಕೂರ್ತಾವೆ ಸರ್. ಅದನ್ನೆಲ್ಲ ಬಿಡ್ಕೊಂಡ್ರು ಎಂತದ್ದು ಕಾಡು ಹೂವಿನ ಬಿಡಿತ್ತು ಸರ್, ಅದರಲ್ಲೂ ಇರ್ತದೆ ಸರ್. ಮಾವಿನ ಗಿಡ ಇದೆಯಲ್ಲ ಸರ್, ಆ ಮಾವಿನ ಗಿಡ ತುಂಬಾ ಇದೆ ಇರ್ತದೆ. ಈ ಇದು ಒಂದು ಕಾಡಿನಲ್ಲಿಕಾಯಿ ಇದೆ ಒಂದು ಮರ, ಅದ್ರ ತುಂಬಾ ಇರೋವು ಆ ಹೂ ಆ ಟೈಮ್ನಲ್ಲಿ ಹೂವಿನ ಬಿಡಿನ ಟೈಮ್ನಲ್ಲಿ. ಅದು ಕಾಡು ಗಿಡನು ಕಾಫಿ ಅದು ಬಿಡ್ತಾ ಇದೆ. ಅದು ನಮ್ದು ಇದು ಕಾಫಿ ಗಿಡ, ಹೂವಿನ ಗಿಡ ಈ ರೀತಿ ಇದ್ದಾಗ ಜೇನು ಆಕರ್ಷಣೆ ಆಗುತ್ತೆ ಸರ್. ಆಕರ್ಷಣೆ ಆಗುತ್ತೆ. ಮತ್ತೆ ಇದು ಹಾಕಿದ್ದೀನಿ ಸರ್, ಇದು ಇದ್ರಲ್ಲೂ ಜೇನು ಇರ್ತಿದ್ದೆ ಸರ್. ಖರ್ಚೆಷ್ಟು ಬಂತು ಅದಕ್ಕೆ? ಯಾಕೆ ಜೇನಿಲ್ಲ ಸರ್, ಜೇನಿಗೆ ಅವ್ ಕೊಟ್ಟಿದ್ದ ಬಸಿಗೆ ಏನು ದುಡ್ಡು ಕೊಟ್ಟಿದ್ದು ಬಂದಿದ್ವಿ ಅಲ್ಲಿ ಸರ್ಕಾರ ಲೆಕ್ಕಕ್ಕೆ ಅಷ್ಟೇ, ಮತ್ತೆ ಏನು ಖರ್ಚು ಮಾಡಿಲ್ಲ ನಾವು. ಮಾಡ್ತೀವಿ ಬೆಲ್ಲ ಇಕ್ತೀವಿ, ಸ್ವಲ್ಪ ಸಕ್ಕರೆ ಇಕ್ತೀವಿ ಅವ್ರು ಇಡುವಂತ ಹೇಳಿ ಅದಕ್ಕೆ. ಅಷ್ಟು ಬಿಟ್ಟು ಮತ್ತೆ ಏನು ಮಾಡೋದು ಸರ್, ಬಂದು ಚೆಕಪ್ ಮಾಡ್ಕೊಂಡು ಹೋಗ್ತೀವಿ. ಎಷ್ಟು ಬಾಕ್ಸು? 3 ಬಾಕ್ಸ್ ಇದೆ ಸರ್. ಎಷ್ಟೆಷ್ಟು ಅಂತರದಲ್ಲಿ ಇಟ್ಟಿದ್ದೀರ ಬಾಕ್ಸ್ಗಳನ್ನ ಸರ್? ದೂರ ದೂರ ಅಂದ್ರೆ ಆ ಕಡೆಗೆ ಒಂದು ಸೆಂಟ್ ಎಲ್ಲಿ ಕಾಫಿ ಗಿಡ ಸೆಂಟ್ ಇದಾವೆ ಅಲ್ಲಿ ಮಾತ್ರ ಇಕ್ಕಿದ್ದೀನಿ ಸರ್. ಬಟ್ ಅದರಲ್ಲಿ ಎಷ್ಟು ಆದಾಯ ತಗೊಂಡ್ರಿ? ಅದೇನಿಲ್ಲ ಸರ್, ನಾವು ಮನೆಗೆ ಇದು ಮಾಡ್ಕೊಂಡ್ವಿ. ಬಂದು 8 ತಿಂಗಳಿಗೆ ಸ್ವಲ್ಪ ಕಟ್ ಕಳಿಸಿದ್ವಿ, ಹಬ್ಬ ಹರಿದಿನಕ್ಕೆ ಅಂತ ತಗೊಂಡು ಹೋದ್ರು ಸರ್. ಇನ್ನು ಮಾರ ಅಂತ ಇಷ್ಟೇನಿಲ್ಲ, ನನಗೆ ಒಂದು ಅನುಭವ ಸಿಕ್ತಂಗ ಆಯ್ತು ಅದರಿಂದ. ಒಟ್ಟಲ್ಲಿ ನೀವು ಇಷ್ಟೆಲ್ಲ ಕೃಷಿಗಳನ್ನ ಒಟ್ಟಿಗೆ ಮಾಡ್ತಾ ಇದ್ರಲ್ಲ, ಎಷ್ಟು ಆದಾಯ ಗಳಿಸಿದ್ರಿತ್ತ ವರ್ಷಕ್ಕೆ ಬರ್ತಕ್ಕಂಥ ಆದಾಯದ ಬಗ್ಗೆ ಹೇಳೋದಾದ್ರೆ? ಅಡಿಕೆ ಒಳಗೆ ನನಗೆ 4 ಲಕ್ಷ ರೂಪಾಯಿ ಸಿಕ್ತು. ಇನ್ ಕಾಪಿ ಮೆಣಸಿನೊಳಗೆ ಅದೇ ಆರ್ಕೆ ಸಿಕ್ಕಿತ್ತು ಅಂದಲ್ಲ, ಅದ್ರ ₹400 ನಂಗೆ ಕೊಟ್ಟಿದ್ದೀನಿ. ಅದ್ರ ಸ್ವಲ್ಪ ಕೊಟ್ವಿ, ಒಂದ್ 2 ಕೆಜಿ ಅಷ್ಟು ಕೊಟ್ವಿ ಅಲ್ಲಿ ಲೋಕಲ್ ಅಂಗಡಿಯರಿಗೆ. ಇನ್ನು ಉಳಿದಿದ್ದನ್ನ ನನ್ನ ನೆಂಟಿಸ್ಟಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟು ಫಸ್ಟೇ ಇದನ್ನ ಬಂದಿತ್ತಲ್ಲ ಅಂತೇಳಿ. ಖರ್ಚು ಏನು ದಿವಸ ನಮ್ಮ ನಾವೇ ಮಾಡೋದ್ರಿಂದ, ಕೈ ಕೆಲಸ ನಾವೇ ಮಾಡೋದ್ರಿಂದ, ನಾವೇ ಲೇಬರ್ಸ್ಗಳು ಕಮ್ಮಿ, ನಾವೇ ಮಾಡೋದ್ರಿಂದ ಅದೇ ಗೊಬ್ಬರ ಖರ್ಚಿಗೆ ಒಂದು ₹40,000 ಖರ್ಚು ಮಾಡ್ತೀನಿ. ಸೀಮೆ ಗೊಬ್ಬರ ಅದು ಎಲ್ಲ ಸೇರ್ಕೊಂಡ್ರೆ ವರ್ಷಕ್ಕೊಂದ್ಸರಿ ₹40,000-50,000 ಖರ್ಚು ಮಾಡ್ತೀನಿ ಸರ್. ನಾನು ಅಷ್ಟೇ 4.25 ಲಕ್ಷ ಈ ವರ್ಷ ಪ್ರೆಸೆಂಟ್ ಹೋದ ವರ್ಷದ್ದು ಬಂದಿದೆ. ಕಮ್ಮಿ ಆದರೂ ಹೋದ ಅಚ್ಚರಿಕೆ ಕಮ್ಮಿ, ಹೆಂಗೆ ಅಂದರೆ ಮಳೆ ಜಾಸ್ತಿ ಆಗಿ ಕಮ್ಮಿ ಆಯ್ತು. ಹೋಸರಿ ನಾ ತೂಕ ಮಾಡಿ ಹೋಸರಿ ತೂಕ ಮಾಡಿತ್ತು, ಈಗ ತೂಕ ಮಾಡ್ತಿರೋದು ಎಲ್ಲಿ ನೋಡ್ಕೊಂಡ್ರೆ ಹೋಸರಿಗಿಂತ ಆಚರಿಸರಿಗಿಂತ ಕಮ್ಮಿ. ಒಟ್ಟಲ್ಲಿ ತಾವು ತಮ್ಮಲ್ಲಿರ್ತಕ್ಕಂಥ 2 ಎಕರೆ ಜಮೀನಿನಲ್ಲಿ ವಿವಿಧ ಬೆಳೆಗಳನ್ನು ಬೆಳೆದು ಒಳ್ಳೆ ಆದಾಯನ ಪಡ್ಕೋತಾ ಇದ್ರ? ಹ್ಞೂ ಸರ್, ಒಳ್ಳೆ ಆದಾಯ ಸಿಗ್ತಾ ಇದೆ, ಕೃಷಿಯೊಳಗೆ ನಮಗೆ ನೆಮ್ಮದಿ ಇದೆ. ಉಳಿದಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ತಮ್ಮಲ್ಲಿರ್ತಕ್ಕಂಥ 2 ಎಕರೆ ಜಮೀನಲ್ಲಿ ಇಷ್ಟೆಲ್ಲ ಮಾಡಿದಿರಲ್ಲ, ಬರೀ ಅಡಿಕೆ ನೆನ್ಕೋಬೇಡ್ರಿ, ಇದರಿಂದ ಹಾಕಿ ಹಾಗೆ ಆಗುತ್ತೆ ಎಲ್ಲ ಬೆಳೆ ಬರುತ್ತೆ ಅನ್ನೋದಕ್ಕೆ ನಾನು ಸಾಕ್ಷಿ ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ಬರ್ನಿ. ನಾನು ಆಗಿರೋದು ನಾನು ಹೇಳ್ಬೋದು, ನೀವು ಬೇಕಾರೆ ಏನೇನೋ ಹೇಳ್ತದೆ ಅಂತೇಳಿ, ಅದೆಲ್ಲ ಸುಳ್ಳು. ಬೇಕಾದ್ರೆ ಪ್ರೆಸೆಂಟ್ ನೀವು ಬರ್ಲಿ ಬೇಕಾರೆ ನಾನು ಫೋನ್ ನಂಬರ್ ಕೊಡ್ತೀನಿ, ಫೋನ್ ನಂಬರ್ ತಗೊಳ್ರಿ. ಬೇಕಾರೆ ನಾನು ಬಂದು ನಾನು ಹಾಕಿರೋದನ್ನ ನೋಡ್ಕೊಂಡು ಬಂದು ನೀವು ಬೇಕಾರೆ ನೀವು ಮುಂದೆ ಮಾಡ್ರಿ. ಬೇಕಾರೆ ನಾನು ಹೇಳ್ತೀನಿ. ತಮ್ಮ ಒಂದು ಮೊಬೈಲ್ ಸಂಖ್ಯೆ 8050460621. ಈ ನಂಬರ್ಗೆ ಯಾವಾಗಾದ್ರೂ ಕರೆ ಮಾಡಬಹುದು. ಯಾವಾಗ ಕರೆ ಮಾಡಿದ್ರು ನಾವು ಬಂದ್ರೆ ಅವ್ರ ಅತಿಥಿ ಅವ್ನು ಸ್ವೀಕಾರ ಅವ್ನು ಮಾಡಿಸಿ ಕಳಿಸ್ತೀನಿ ಸರ್, ನೋಡಿ ಮಾಡ್ಕೊಂಡು ಹೋಗ್ಲಿ. ಒಳ್ಳೇದು ಕನಕರಾಜ್ ಅವರೇ, ತಾವು ತಮ್ಮಲ್ಲಿರ್ತಕ್ಕಂತಹ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ವಿವಿಧ ಬೆಳೆಗಳ ಕೃಷಿ ಅನುಭವ ಈ ಕುರಿತು ತರೀಕೆರೆ ತಾಲೂಕು ಕರಕುಚ್ಚಿ ಗ್ರಾಮದ ಆರ್ ಕನಕರಾಜು ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ ಎಂ ಮಹೇಶ್. ಇನ್ನು ಭದ್ರಾವತಿ ತಾಲೂಕು ಅರಳಿಹಳ್ಳಿಯ ಶ್ರೀಮತಿ ಗೋಣಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಗೀತೆಗಳು. ದೊಡ್ಡೋರಾಗಿರುವ ಜಾರಲೆಯ ಬಾನನ್ನ, ದೊಡ್ಡೋರಾಗಿರುವ ಮಗಳೇ ಬೇಡ ದೇಶ ಮಗಳೇ ನನಗೆ ಕೊಟ್ಟೈತೆ ಸ್ಯಾರಿ ಒನ್ನ ಬಾನನ್ನ ನನಗೆ ಕೊಟ್ಟೈತೆ ಸ್ಯಾರಿ ಒನ್ನೇ ಬಾನನ್ನ ನಾದೊನಿಯೇ ಸ್ಯಾರಿ ಒನ್ನ ಬಾನನ್ನ ನಾದೆ ಸ್ಯಾರಿ ಒನ್ನೇ ಬಾನನ್ನ ನಾದೊನಿಯೇ ಕೊಟ್ಟೈತೆ ಸ್ಯಾರಿ ಒನ್ನ ತೆಗೊಂದ ರಾಕೇಶ್ ಸ್ವಾಸೆ ಬರಲೇ ಸ್ವಾಸೆ ಬರಲೇ ಮುಡಿಯ ಸ್ವಾಸೆ ಬರಲೇ ಸ್ವಾಸೆ ಬರಲೇ ಗೆ ಮುಡಿಯ ಸ್ವಾಸೆ ಬರಲೇ ಸ್ವಾಸೆ ಬರಲೇ